ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಕ್ಯಾನ್ಸರ್ ನಿರ್ವಹಣೆಯಲ್ಲಿ ಭೌತ ಚಿಕಿತ್ಸೆಯ ಪಾತ್ರ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಸ್ಟುಡಿಯೋನಲ್ಲಿ ಡಾಕ್ಟರ್ ಸಲೀಮಾ ಬಿಜಾಪುರಿ ಅವರಿದ್ದಾರೆ. ಡಾಕ್ಟರ್ ಸಲೀಮಾ ಬಿಜಾಪುರಿ ಅವರು ಧಾರವಾಡದ ಎಸ್ಡಿಎಂ ಕಾಲೇಜ್ ಆಫ್ ಫಿಸಿಯೋಥೆರಪಿ ಇಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸಲೀಮಾ ಬಿಜಾಪುರಿ ಅವರ ಪರಿಚಯ ಮಾಡಿಕೊಡಬೇಕು ಅಂದ್ರೆ, ಡಾಕ್ಟರ್ ಸಲೀಮಾ ಅವರು ಮೂಲತಃ ಹುಬ್ಬಳ್ಳಿಯವರು. ಇವರು ತಮ್ಮ ಬಿಪಿಟಿ ಪದವಿಯನ್ನು 2001 ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿಯನ್ನು 2007 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಎಸ್ಡಿಎಂ ಫಿಸಿಯೋಥೆರಪಿ ಕಾಲೇಜ್ನಲ್ಲಿ ಪಡೆದರು. ಇವರು ಪಿಎಚ್ಡಿ ಪದವಿಯನ್ನು ಕೂಡ ಹೊಂದಿದ್ದಾರೆ. 2007 ಧಾರವಾಡದ ಎಸ್ಡಿಎಂ ಫಿಸಿಯೋಥೆರಪಿ ಕಾಲೇಜಿನಲ್ಲಿ ಇವರು ಕಾರ್ಯಕ್ಕೆ ಸೇರಿದರು. 18 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಧಾರವಾಡದ ಎಸ್ಡಿಎಂ ಫಿಸಿಯೋಥೆರಪಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸಲೀಮಾ ಬಿಜಾಪುರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಸಲೀಮಾ ಅವರು. ನಮಸ್ಕಾರ ಮೇಡಮ್. ಕೇಳುಗರೆ, ಮೊದಲು ಕ್ಯಾನ್ಸರ್ ನಿರ್ವಹಣೆಯಲ್ಲಿ ಭೌತ ಚಿಕಿತ್ಸೆಯ ಪಾತ್ರ, ಇದರ ಬಗ್ಗೆ ಡಾಕ್ಟರ್ ಸಲೀಮಾ ಅವರು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಂತರ ನಿಮ್ಮ ಪ್ರಶ್ನೆಗಳನ್ನು ನಾವು ಸ್ವೀಕರಿಸ್ತೀವಿ. ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಸಲೀಮಾ ಬಿಜಾಪುರಿ, ಶ್ರೀ ಧರ್ಮಸ್ಥಳ ವಿಶ್ವವಿದ್ಯಾಲಯದ ಫಿಸಿಯೋಥೆರಪಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದು ಮೇಡಮ್ ಹೇಳಿದ್ದಾರೆ, ಪರಿಚಯ ಕೊಟ್ಟಿದ್ದಾರೆ. ಇಂದಿನ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮ ಒಂದಿಗೆ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಇಚ್ಛಪಡಿಸ್ತಿದ್ದೇನೆ. ಆ ವಿಷಯ ಏನಂದರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯಿಂದ ಪಾತ್ರ. ನೋಡಿ, ಇಂದಿನ ದಿನಗಳಲ್ಲಿ ನಮ್ಮ ದೇಶದ ಪ್ರಮುಖ ಕ್ಯಾನ್ಸರ್ ಒಂದಿದೆ ಅಲ್ಲ, ಪ್ರಮುಖ ಆರೋಗ್ಯ ಸಮಸ್ಯೆ ಆಗಿದೆ. ಭಾರತದಲ್ಲಿ ನಾವು ಸುಮಾರು 14-16 ಹೆಚ್ಚು ಜನರು ಹೊಸದಾಗಿ ಕ್ಯಾನ್ಸರಿಗೆ ಅಫೆಕ್ಟ್ ಆಗ್ತಾ ಇದ್ದಾರೆ. ಮಹಿಳೆಯರಲ್ಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಪುರುಷರಲ್ಲಿ ನಾವು ಲಂಗ್ ಕ್ಯಾನ್ಸರ್ ಮತ್ತು ಓರಲ್ ಕ್ಯಾನ್ಸರ್ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಸೊ ಇದು ಕ್ಯಾನ್ಸರ್ ಬರುವ ರೀಸನ್ಸ್ ಭಾಳ ಇದಾವೆ. ಲಾಸ್ಟ್ ಹೋದವಾರ ನೀವು ಕ್ಯಾನ್ಸರ್ ಮೇಲೇನೂ ಅದು ಟಾಕ್ ಕೇಳಿದಿರ್ಬೋದು. ಯಾಕಂದರೆ ಪ್ರತಿ ವರ್ಷ ನಾವು 4th February ವಿಶ್ವ ಕ್ಯಾನ್ಸರ್ ದಿನ ಅಂತ ಆಚರಿಸ್ತೇವೆ. ಸೊ ಇದರಲ್ಲಿ ಲಾಸ್ಟ್ ವೀಕ್ನ ಕ್ಯಾನ್ಸರ್ ಬಗ್ಗೆ ನಿಮಗೆ ಭಾಳಷ್ಟು ಮಾಹಿತಿ ಸಿಕ್ಕಿದೆ. ಸೊ ರೀಸನ್ಸ್ ಏನೋ ಆಗಲಿ, ಕ್ಯಾನ್ಸರ್ ಬರುವುದು ಹಲವಾರು ಕಾರಣ ಇದೆ. ಸೊ ಕ್ಯಾನ್ಸರಿನ ರೀಸನ್ ಏನೋ ಇದ್ರೂ ಅದರದ್ದು ಗುಡ್ ನ್ಯೂಸ್ ಏನಂದರೆ ಅದಕ್ಕೆ ಈ ಟೈಮ್ನಲ್ಲಿ ಪರಿಹಾರ ಇದೆ, ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಟ್ರೀಟ್ಮೆಂಟ್ ನಡೆಯುವಾಗ, ಆಮೇಲೆ ಟ್ರೀಟ್ಮೆಂಟ್ ಮೆಡಿಕಲ್ ಇಲ್ಲಾಂದ್ರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಆದಮೇಲೆ ಅದರದ್ದು ಸೈಡ್ ಎಫೆಕ್ಟ್ಸ್ ಏನು ಬರ್ತಾವಲ್ಲ, ಅಡ್ಡ ಪರಿಣಾಮಗಳು ಅಂತೀವಿ ನಾವು, ಅದರಲಿಂತ ಅದೇನು ಬರ್ತಾವೆ ಅದಕ್ಕೆ ಟ್ರೀಟ್ ಮಾಡಲಿಕ್ಕೆ, ಅದು ಎಲ್ಲ ಕಡಿಮೆ ಮಾಡಲಿಕ್ಕೆ ಫಿಸಿಯೋಥೆರಪಿ ತುಂಬ ಇಂಪಾರ್ಟೆಂಟ್ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಇವತ್ತಿನ ದಿನದಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಸೊ ಬರೀ ಟ್ರೀಟ್ಮೆಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವೆಲ್ಲ ಸರಿ ಆಗ್ತೇವಂತಿಲ್ಲ. ಇದ್ರ ಜೊತೆಗೆ ಬರೋದು ಸೈಡ್ ಎಫೆಕ್ಟ್ಸ್ನಲ್ಲಿನೂ ನಾವು ಹೆಂಗೆ ಕಡಿಮೆ ಮಾಡ್ಕೋಬೋದು, ವಾಪಸ್ ನಾವು ಲೈಫ್ ಸ್ಟೈಲಿಗೆ ಹೆಂಗೆ ಜಾಯಿನ್ ಆಗ್ಬೋದು, ನಮ್ಮ ರುಟೀನಿಗೆ ಎಷ್ಟು ಬೇಗ ನಾವು ಬರ್ಬೋದು, ಅದರಲ್ಲಿ ಫಿಸಿಯೋಥೆರಪಿಯಿಂದ ತುಂಬ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ. ಸೊ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತೇನೆ ಮೇಡಮ್. ಈ ಭೌತಿಕ ಚಿಕಿತ್ಸೆ ಅಂದ್ರೆ ಒಬ್ಬ ಕ್ಯಾನ್ಸರ್ ಪೇಷಂಟ್, ಈಗ ಸಲೀಮ್ ಅವರೆ, ಒಬ್ಬ ಕ್ಯಾನ್ಸರ್ ಪೇಷಂಟ್ ಮೆಡಿಕಲಿ ಮತ್ತೆ ಸರ್ಜಿಕಲಿ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಫಿಸಿಯೋಥೆರಪಿ ಪಾತ್ರ ಬರ್ತದೆ ಅಂತ ಹೇಳಿ, ಯಾವ ತರಹದಲ್ಲಿ ನೀವು ಅವರಿಗೆ ಸಹಾಯ ಮಾಡ್ತೀರಿ? ನೋಡಿ ಮೇಡಮ್, ಆಕ್ಚುಲಿ ಈಗೇನಾಗ್ತಾ ಇದೆ, ಕ್ಯಾನ್ಸರ್ ಕಂಡು ಬಂದ ತಕ್ಷಣ ಪೇಷಂಟ್ಸ್ ಡಾಕ್ಟರ್ ಹತ್ರ ಹೋಗ್ತಾರೆ, ಅದು ಎಲ್ಲ ಅದರದ್ದು ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಗಿ ಅದರದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮೆಡಿಕಲ್ ಇಲ್ಲಾಂದ್ರೆ ಸರ್ಜಿಕಲ್ ಇರ್ತದೆ. ಸೊ ಅದರಲ್ಲಿ ಸ್ಟೇಜಸ್ ಇರ್ತದೆ ಕ್ಯಾನ್ಸರ್ನಲ್ಲಿ. ಸೊ ಇನ್ ಕೇಸ್ ಫಸ್ಟ್ ಸೆಕೆಂಡ್ ಸ್ಟೇಜ್ನಲ್ಲಿ ಏನಾದರೂ ಕ್ಯಾನ್ಸರ್ ಕಂಡು ಬಂದ್ರಂದ್ರೆ, ಅಂದರೆ ಬೇಗ ಕಂಡು ಬಂದರೆ, ಮೊದಲು ಡಾಕ್ಟರ್ಸ್ ಏನು ಮಾಡ್ತಾರೆ, ಕೀಮೋಥೆರಪಿ ಆ ಥರ ಮೆಡಿಸಿನ್ ಟ್ರೀಟ್ಮೆಂಟ್ ಮೊದಲು ಕೊಟ್ಟು ಅದರದ್ದು ಟ್ಯೂಮರ್ ಸೈಜನ್ನು ಸ್ವಲ್ಪ ಕಡಿಮೆ ಮಾಡಿ ಆಮೇಲೆ ಬೇಕಾದ ಸರ್ಜರಿ ಅವರು ಮಾಡ್ತಾರೆ. ಸೊ ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುವಕ್ಕಿಂತ ಮುಂಚೆನೂ ಫಿಸಿಯೋಥೆರಪಿಯಿಂದ ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಅದಕ್ಕೆ ನಾವು ಪ್ರಿಹ್ಯಾಬಿಲಿಟೇಷನ್ ಅಂತೀವಿ. ಪ್ರಿಹ್ಯಾಬಿಲಿಟೇಷನ್ ಅಂದರೆ ಚಿಕಿತ್ಸೆ ಮುಂದೆ ಇದೆ, ಸರ್ಜರಿ ಆಗ್ತದೆ ಮುಂದೆ, ಬಟ್ ಅದಕ್ಕಿಂತ ಮುಂಚೆನ ನಾವು ಪೇಷಂಟಿಗೆ ಪ್ರಿಪೇರ್ ಮಾಡ್ತೀವಿ. ದ ಮೊಮೆಂಟ್ ಪೇಷಂಟಿಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಒಂದು ಟೈಪ್ ಎಂಗ್ಸೈಟಿ, ಹೆದರಿಕೆ, ಡಿಪ್ರೆಷನ್ ಇಂಥವೆಲ್ಲ ಭಾಳಷ್ಟು ಥಿಂಗ್ಸ್ ಐತನ ಒಂದು ಪೇಷಂಟ್ ಮನಸ್ಸಿನಲ್ಲಿ ಓಡಾಡ್ತಾವೆ. ಆಮೇಲೆ ಇದು ಟ್ರೀಟ್ಮೆಂಟ್ ಆದಮೇಲೆ ನಾನು ಹೆಂಗೆ ವಾಪಸ್ ನಂದು ರುಟೀನಿಗೆ ಹೆಂಗೆ ಬರ್ತೀನಿ, ಯಾವಾಗ ಬರ್ತೀನಿ, ಈ ಥರ ಭಾಳಷ್ಟು ಅವ್ರಿಗೆ ಕ್ವಶನ್ಸ್ ಅವ್ರ ತಲೆಯಲ್ಲಿ ಓಡಾಡ್ತಾ ಇರ್ತಾವೆ. ಸೊ ಫಿಸಿಯೋಥೆರಪಿನಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಅವ್ರಿಗೆ ಬೇಸಿಕ್ ಕೌನ್ಸಿಲಿಂಗ್. ಸೊ ಟ್ರೀಟ್ಮೆಂಟ್ ಆದಮೇಲೆ ಅದು ಕೀಮೋಥೆರಪಿ ಆಗಲಿ, ರೇಡಿಯೇಷನ್ ಥೆರಪಿ ಆಗಲಿ, ಇಲ್ಲಾಂದರೆ ಸರ್ಜರಿ ಆಗಲಿ, ಏನಾದ್ರೂ ನೀವು ಬೇಗಷ್ಟು ಬೇಗ ನಿಮ್ಮ ಡೈಲಿ ರುಟೀನ್ಸಿಗೆ ನೀವು ಜಾಯಿನ್ ಆಗಬೇಕು, ನಿಮ್ಮ ಕೆಲಸಕ್ಕೆ ಹೊಳ್ಳಿ ಹೋಗಬೇಕು ಅಂತ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಏನು ಮಾಡ್ತೀವಿ, ಇಂಪ್ರೂವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಅದರಲ್ಲಿ ನಾವು ಸ್ವಲ್ಪ ಎಕ್ಸಸೈಸಸ್, ಏರೋಬಿಕ್ ಎಕ್ಸಸೈಸಸ್ ಇರ್ತಾವೆ. ಸೊ ಆ ಥರ ಒಂದು ಸ್ಟಾರ್ಟ್ ಮಾಡ್ತೇವೆ. ಪ್ಲಸ್ ಅದ್ರ ಜೊತೆಗೆ ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ. ಸೊ ಅದಕ್ಕೆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ರಿಲ್ಯಾಕ್ಸೇಷನ್ ಥೆರಪೀಸ್ ಇರ್ತಾವೆ ನಮ್ಮ ಹತ್ರ. ಸೊ ಅದು ನಾವು ಯೂಶ್ವಲಿ ಸ್ಟಾರ್ಟ್ ಮಾಡ್ತೇವೆ. ಪ್ಲಸ್ ಸರ್ಜರಿ ಆದಮೇಲೆ ಏನಾಗುತ್ತೆ, ಒಂದೊಂದ್ಸಲ ರೆಸ್ಪಿರೇಟರಿ ಕಾಂಪ್ಲಿಕೇಶನ್ಸ್ ಆಗೋದು ಚಾನ್ಸಸ್ ಇರ್ತದೆ, ಯಾಕಂದರೆ ಅನಸ್ಥೀಶಿಯಾ ಕೊಟ್ಟಿರ್ತಾರಲ್ಲ, ಸೊ ಲಾಂಗ್ ಡ್ಯೂರೇಷನ್ ತನಕ. ಸೊ ಅದು ಆದಮೇಲೆ ಲಂಗ್ ಕಾಂಪ್ಲಿಕೇಶನ್ಸ್ ಕಡಿಮೆ ಮಾಡಲಿಕ್ಕೆ ಲಂಗ್ ಕೆಪ್ಯಾಸಿಟೀಸ್ ಎಲ್ಲ ಇಂಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಬ್ರೀದಿಂಗ್ ಎಕ್ಸಸೈಸಸ್ ಇರ್ತಾವೆ. ಸೊ ಅದು ಬ್ರೀದಿಂಗ್ ಎಕ್ಸಸೈಸ್ ಆ್ಯಕ್ಚುಲಿ ವೆರಿ ಸಿಂಪಲ್ ಬಟ್ ಭಾಳ ಇಫೆಕ್ಟಿವ್ ಎಕ್ಸಸೈಸಸ್ ಇರ್ತಾವೆ. ಸೊ ಇದೆಲ್ಲ ನಾವು ಹೇಳ್ಕೊಡ್ತೀವಿ. ಆಮೇಲೆ ಒಂದೊಂದು ಸತಿ ಸರ್ಜರಿ ಆದಮೇಲೆ ಸ್ಕಾರ್ಸ್ ಆಗ್ತಾವೆ, ಅಂದರೆ ಮಸಲ್ ಟೈಟ್ ಆಗಿಬಿಡುತ್ತೆ, ಗಾಯ ಆಗುತ್ತೆ, ಆಮೇಲೆ ಮೂಮೆಂಟ್ಸ್ ಕಡಿಮೆ ಆಗುತ್ತೆ. ಸೊ ಅದೆಲ್ಲ ಸರ್ಜರಿಕ್ಕಿಂತ ಮುಂಚೆನೇ ನಾವು ಅದಕ್ಕೆ ಹೆಂಗೆ ಸ್ಟ್ರೆಚ್ ಮಾಡೋದು, ಅದಕ್ಕೆ ಮಸಲ್ಸ್ನಲ್ಲಿ ಎಷ್ಟು ಶಕ್ತಿ ಬರಬೇಕು, ಇದೆಲ್ಲ ನಾವು ಪ್ರಿಹ್ಯಾಬಿಲಿಟೇಷನ್ನಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಈಗ ಡಾಕ್ಟರ್ ಸಲೀಮಾ ಅವರೇ, ಅಂದರೆ ಒಬ್ಬ ವ್ಯಕ್ತಿ ಕ್ಯಾನ್ಸರಿಗೆ ಒಳಗಾಗಿ ಚಿಕಿತ್ಸೆಯ ನಂತರ ಅವನಿಗೆ ಇಂಥ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತಂದಾಗ ನೋಡಿದಂಥ ವೈದ್ಯರು ಫಿಸಿಯೋಥೆರಪಿ ಪ್ರಿಸ್ಕ್ರೈಬ್ ಮಾಡ್ತಾರೋ, ಅಥವಾ ಆ ರೋಗಿ ತಂತಾನಾಗಿಯೇ ಫಿಸಿಯೋಥೆರಪಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಬಹುದು? ಆ್ಯಕ್ಚುಲಿ ಇವಾಗ ಎಲ್ಲ ಡಾಕ್ಟರ್ಸ್ನಲ್ಲಿನೂ ಇದು ಅವೇರ್ನೆಸ್ ಬಂದುಬಿಟ್ಟಿದೆ ಮ್ಯಾಮ್. ಆಮೇಲೆ ಎಲ್ಲ ಕಡೆ ಫಿಸಿಯೋಥೆರಪಿ ಇನ್ ಆಂಕಾಲಜಿ ಅಂತ ಒಂದು ಸೆಪ್ರೇಟ್ ಬ್ರಾಂಚು ಆಗಿದೆ. ಸೊ ಆಂಕಾಲಜಿ ಫಿಸಿಯೋಥೆರಪಿಸ್ಟ್ ಅಂತೂ ಹೇಳ್ತೀವಿ ನಾವು ಅದಕ್ಕೆ. ಸೊ ಡಾಕ್ಟರ್ಸ್ ಯೂಶ್ವಲಿ ರೆಫರ್ ಮಾಡ್ತಾರೆ. ಸೊ ಸಮ್ಟೈಮ್ಸ್ ಜನರ ಇದೆಲ್ಲ ಪೇಷಂಟ್ಸ್ ಏನು ಮಾಡ್ತಾರೆ, ಡಾಕ್ಟರ್ ರೆಫರ್ ಮಾಡಿದ್ರೂ ಅಷ್ಟು ಬೇಗ ಫಿಸಿಯೋಥೆರಪಿಗೆ ಬರುವುದಿಲ್ಲ. ಸೊ ಸ್ವಲ್ಪ ದಿವಸ ಆದಮೇಲೆ ಬರ್ತೀವಿ ಅಂತ ಅದಕ್ಕೆ ವೇಟ್ ಮಾಡ್ತಾರೆ. ಬಟ್ ಇದರಲ್ಲಿಂತ ಅದು ಕಾಂಪ್ಲಿಕೇಶನ್ಸ್ ಇನ್ನೂ ಹೆಚ್ಚಿಗೆ ಆಗ್ಬೋದು. ಸೊ ಇಮ್ಮಿಡಿಯೇಟ್ಲಿ ಇನ್ಫ್ಯಾಕ್ಟ್ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ನಡೆಯೋ ಟೈಮಿಗೂ ನಾವು ಫಿಸಿಯೋಥೆರಪಿ ಕೊಡ್ಬೋದು. ಸೊ ಅದು ಡಾಕ್ಟರ್ಸು ಅಡ್ವೈಸ್ ಮಾಡ್ಬೋದು, ಇಲ್ಲಾಂದ್ರೆ ಪೇಷಂಟಿಗೆ ಇದು ಮಾಹಿತಿ ಇದ್ದರೆ ಅವರು ಬೇಗ ನಮ್ಮ ಕಡೆ ಫಿಸಿಯೋಥೆರಪಿ ಕಡೆ ಬರಬಹುದು. ಅಂದ್ರೆ ಬಹುಶಃ ಈಗ ನಮ್ಮ ರೇಡಿಯೋ ಕೇಳ್ತಾ ಇರುವಂತ ಕೇಳುಗರು ಈ ವಿಷಯದ ಬಗ್ಗೆ ಗಮನ ಹರಿಸ್ತಾರೆ ಅಂತ, ಅಕಸ್ಮಾತ್ ಆಗಿ ಅವರನ್ನ ನೋಡಿದಂತ ಆಂಕಾಲಜಿಸ್ಟ್ ಪ್ರಿಸ್ಕ್ರೈಬ್ ಮಾಡದೇ ಇದ್ರೂ ಕೂಡ ಫಿಸಿಯೋಥೆರಪಿಯ ಪಾತ್ರ ಬಹಳ ಮುಖ್ಯ ಅದ. ಇದರ ಮೂಲಕ ಅವರು ತ್ವರಿತವಾಗಿ ತಮ್ಮ ದಿನನಿತ್ಯದ ಕೆಲಸವನ್ನ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅನ್ನೋ ನಿಟ್ಟಿನೊಳಗ ಅವರೇ ಈ ಫಿಸಿಯೋಥೆರಪಿಸ್ಟ್ ಅನ್ನು ಕಾಂಟ್ಯಾಕ್ಟ್ ಮಾಡಲು ಬಹುದು. ಎಸ್, ಮಾಡಬಹುದು. ಈಗ ಈ ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಫಿಸಿಯೋಥೆರಪಿಯ ಸಹಾಯದಿಂದ ಆ ವ್ಯಕ್ತಿ ಸಾಮಾನ್ಯ ಜೀವನ ನಡೆಸಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತೀರಿ? ಎಸ್ ಮೇಡಮ್, ಖಂಡಿತ ಇದೆ. ಸೊ ಅದೇ ಏನಂದರೆ ಯೂಶ್ವಲಿ ಇದು ಟ್ರೀಟ್ಮೆಂಟ್ ಚಿಕಿತ್ಸೆ ಆದಮೇಲೆ ಸರ್ಜರಿ ಆಗಲಿ ಇಲ್ಲಾಂದ್ರೆ ಕೀಮೋಥೆರಪಿ ಆಗಲಿ ಇದರಿಂದ ಸ್ವಲ್ಪ ಸೈಡ್ ಇಫೆಕ್ಟ್ಸ್ ಇರ್ತಾವೆ ಮ್ಯಾಮ್. ಫಸ್ಟ್ ಸೈಡ್ ಇಫೆಕ್ಟ್ ನಾನು ಏನಂದರೆ ಫಟೀಗ್ ಅಂತ ಹೇಳ್ತೀವಿ ನಾವು, ಅಂದರೆ ಆಯಾಸ, ಎಕ್ಸಾಷನ್, ಸುಸ್ತು ಆಗೋದು. ಸೊ ಇದು ಕ್ಯಾನ್ಸರ್ಲಿಂತೂ ಆಗುತ್ತೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಲಿಂತೂ ಆಗುತ್ತೆ. ಸೊ ಕೀಮೋಥೆರಪಿಲಿಂತ ಯೂಶ್ವಲಿ ಈ ಥರ ಸುಸ್ತಾಗೋದು ಇಲ್ಲಾಂದ್ರೆ ಸರ್ಜರಿ ಆಗಿರ್ತದೆ, ಅದರಲ್ಲಿಂತ ಈ ಥರ ಸುಸ್ತಾಗ್ತದೆ. ಆಮೇಲೆ ಪೇಷಂಟಿಗೆ ಯಾವುದು ಡೈಲಿ ಆ್ಯಕ್ಟಿವಿಟಿನಲ್ಲಿ ಏನು ಕೆಲಸ ಮಾಡಲಿಕ್ಕೆ ಅವ್ನು ಮನಸ್ಸಾಗ್ತಾ ಇರೋದಿಲ್ಲ. ಬಟ್ ಇದು ಐತಲ್ಲ, ಇದು ಲಾಂಗ್ ಟರ್ಮ್ ಇಟ್ಸ್ ನಾಟ್ ಗುಡ್, ಅಂದ್ರೆ ಚಲೋ ಇಲ್ಲ. ಸೊ ಈ ಆಯಾಸಿಗೆ ಫಿಸಿಯೋಥೆರಪಿನಲ್ಲಿ ಎಕ್ಸಸೈಸಸ್ ಇದಾವೆ. ಸೊ ಎಸ್ಪೆಷಲಿ ರಿಸರ್ಚ್ನಾಗ ನಾವು ನೋಡ್ತೀವಿ ಲಾಟ್ ಆಫ್ ಎರೋಬಿಕ್ ಎಕ್ಸಸೈಸಸ್, ಇಷ್ಟೊಂದು ರಿಸರ್ಚ್ ಇದೆ ಅದರ ಮೇಲೆ. ಸೊ ಎರೋಬಿಕ್ ಎಕ್ಸಸೈಸ್ ಅಂದರೆ ಕೈ ಕಾಲು ಜಾಸ್ತಿ ಮೂವ್ಮೆಂಟ್ ಮಾಡೋದು, ಅಂದರೆ ಸಿಂಪ್ಲೆಸ್ಟ್ ಎರೋಬಿಕ್ ಎಕ್ಸಸೈಸ್ ಏನಂದರೆ ವಾಕಿಂಗ್. ಸೊ ಇದಷ್ಟು ಕೂಡ ನಾವು ಬೇಗಂದ ಬೇಗ ಸ್ಟಾರ್ಟ್ ಮಾಡಿದರೆ ಸೊ ಅದು ಸುಸ್ತಾಗೋದು, ಆಯಾಸ ಆಗೋದು ಐತಲ್ಲ, ಇದು ತುಂಬ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನೋವು, ವೆರಿ ಕಾಮನ್ ಸಿಂಪ್ಟಮ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ. ಸೊ ನಮ್ಮ ಫಿಸಿಯೋಥೆರಪಿ ಏನಿದೆ ಅಲ್ಲ ಮ್ಯಾಮ್, ಇದು ಏನಂತೆ ಔಷಧರಹಿತ ಚಿಕಿತ್ಸೆ. ಸೊ ಪೇನ್ ನಾವು ಐತಲ್ಲ, ಮೆಡಿಸಿನ್ಸ್ ಇರಲಾದ ನಾವು ಪೇನ್ ಕಡಿಮೆ ಮಾಡ್ತೇವೆ. ಸೊ ಅವ್ರಿಗೆ ಒಂದು ಪೊಸಿಷನ್ಸ್ ಕೊಡ್ತೀವಿ, ಇಲ್ಲಾಂದ್ರೆ ಸ್ಪ್ಲಿಂಟ್ಸ್ ಅಂದ್ರೆ ಅದು ಕೊಡ್ತೀವಿ, ಇಲ್ಲಾಂದ್ರೆ ನಮ್ಮ ಕಡೆ ಸಮ್ ಮೊಡಾಲಿಟೀಸ್ ಇರ್ತಾವ ನಮ್ಮ ಫಿಸಿಯೋಥೆರಪಿನಲ್ಲಿ, ಅದರಲ್ಲಿಂದ ನಾವು ನೋವು ಕಡಿಮೆ ಮಾಡ್ತೀವಿ. ಸೊ ನೋವು ಭಾಳ ಕಡಿಮೆ ಮಾಡ್ಬೋದು ವಿತೌಟ್ ಎನಿ ಮೆಡಿಸಿನ್ಸ್. ಆಮೇಲೆ ಅದ್ರ ಜೊತೆಗೆ ವೀಕ್ನೆಸ್ ಇರುತ್ತೆ, ದುರ್ಬಲ ಮಸಲ್ಸ್ನಲ್ಲಿ. ಸೊ ಅದಕ್ಕೆ ನಾವು ಸ್ಟ್ರೆಂತ್ ತೊಗೊಂಡು ಬಂದು ಪೇಷಂಟಿಗೆ ಬೇಗ ತಮ್ಮ ಡೈಲಿ ಲೈಫ್ ಸ್ಟೈಲಿಗೆ ಜಾಯ್ನ್ ಆಗೋ ಹಂಗೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಭಾಳಷ್ಟು ಸಿಂಪ್ಟಮ್ಸ್ನಲ್ಲಿ ಫಿಸಿಯೋಥೆರಪಿಂದ ಭಾಳ ಪ್ರಮುಖ ರೋಲ್ ಇದೆ. ಈಗ ನಾವು ಸ್ವಲ್ಪದ್ರಲ್ಲೇ ನಮ್ಮ ಕೇಳುಗರಿಗೆ ಹೇಳ್ಬಿಡೋಣ, ಈ ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಆಗ್ಬೋದು, ಕ್ಯಾನ್ಸರ್ ಚಿಕಿತ್ಸೆಯ ಮೊದಲು ಕೂಡ ಫಿಸಿಯೋಥೆರಪಿಯ ಪಾತ್ರ ಬಹಳ ಮುಖ್ಯವಾದದ್ದು. ಮತ್ತೆ ಚಿಕಿತ್ಸೆಯ ನಂತರ ಏನು ಸೈಡ್ ಇಫೆಕ್ಟ್ಸ್ ಇರ್ತವೆ ಅದನ್ನು ಫಿಸಿಯೋಥೆರಪಿ ಮೂಲಕ ಕಡಿಮೆ ಮಾಡಿಕೊಳ್ಬಹುದು, ಆ ವ್ಯಕ್ತಿ ತನ್ನ ದೈನಂದಿನ ಆಕ್ಟಿವಿಟೀಸಿಗೆ ಬೇಗನೆ ಹೋಗಬಹುದು, ಜೀವನದಲ್ಲಿ ಏನು ಒಂದು ಉತ್ಸಾಹ ಪ್ರೀತಿ ಕಳ್ಕೊಂಡಿರ್ತಾರೆ, ನಿರಾಶಾವಾದಿಗಳಾಗಿರ್ತಾರೆ ಅಂಥವರು ಮತ್ತೆ ಆಶಾವಾದವನ್ನು ಪಡ್ಕೊಳ್ಬಹುದು. ಏರೋಬಿಕ್ಸ್ ಎಕ್ಸಸೈಸ್ ಅಂತೂ ಎಲ್ರಿಗೂ ಒಳ್ಳೆಯದೇ, ಅದರಲ್ಲಿ ಕೂಡ ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ಇನ್ನೂ ಒಳ್ಳೆಯದು. ಇದು ಮಾಡೋದ್ರಿಂದ ಆ ವ್ಯಕ್ತಿ ಸಾಮಾನ್ಯ ಜೀವನ ನಡೆಸಬಹುದು ಅಂತ ಹೇಳ್ತೀರಿ? ಖಂಡಿತ ಮೇಡಮ್. ಡಾಕ್ಟರ್ ಸಲೀಮ ಅವರೇ, ಮಾಹಿತಿಗೆ ಧನ್ಯವಾದ. ಕರೆಗಳು ಕಾಯ್ತಾ ಇವೆ, ಕರೆಗಳನ್ನು ನಾವು ನೋಡೋಣ. ಎಸ್ ಮ್ಯಾಮ್. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡೋದು? ನಾವು ಇಲ್ಲಿ ರಾಯಬಾಗ್ ಭೀಮರಾವ್ ಜಾಣದಾ ಕೊಕ್ಕಾಟೆ ಮಾತಾಡೋದ್ರಿ. ಭೀಮರಾವ್ ಅವರ ಪ್ರಶ್ನೆ ಅದ ನೋಡ್ರಿ, ಅದು ಕ್ಯಾನ್ಸರ್ ಬರೋ ಮುನ್ಸೂಚನೆಗಳು ಏನದಾವನ್ರಿ ಮೇಡಮ್? ಅಲ್ಲ, ಇದು ನೀವು ವಿಷಯ ಕನ್ಫ್ಯೂಸ್ ಮಾಡ್ಕೊಂಡಿರಿ. ಕ್ಯಾನ್ಸರ್ ರೋಗಿಗಳಿಗೆ ಫಿಸಿಯೋಥೆರಪಿ ಅಂದ್ರೆ ದೈಹಿಕ ಚಿಕಿತ್ಸೆ, ಮಾನಸಿಕವಾಗಿ ಅವರನ್ನ ಗಟ್ಟಿ ಮಾಡೋದು, ಈ ತರದ್ದು. ಇವತ್ತು ಕ್ಯಾನ್ಸರ್ ರೋಗದ ಲಕ್ಷಣಗಳ ಬಗ್ಗೆ ಹೋದ್ವಾರ ಮಾಡಿವಿ ಕಾರ್ಯಕ್ರಮ. ನಮಸ್ಕಾರ ಮೇಡಮ್. ನಮಸ್ತೆ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಾವು ಧ್ರುವ ಆನಂದ್ ಸಾಹೇಬ್ ಅಂತ ಹೇಳಿ ಬ್ಲೈಂಡ್ ಇದ್ದೀನಿ, ಬಾಲ್ಕೋಟೆ ಇಂದ ಮಾತಾಡ್ಲಿಕ್ಕೆ ಹತ್ತೀನಿ. ಈ ಫಿಸಿಯೋಥೆರಪಿ ಏನದ ವೆಸ್ಟರ್ನ್ ಕಂಟ್ರಿನಾಗ ರೋಬೋಟಿಕ್ ಮಷಿನ್ ಮಾಡಿಬಿಡ್ತದ, ಆ ಇಂಡಿಯಾದಾಗ ಟೆಕ್ನಾಲಜಿ ಬಂದದೇನು? ಮತ್ತೆ ಈ ಫಿಸಿಯೋಥೆರಪಿ ಇದು ಕ್ಯಾನ್ಸರ್ ಬಂದೇ ಅಲ್ಲ, ವೈಡ್ ಫೀಲ್ಡ್ ಅದ ಆರ್ಥೋಪೆಡಿಕ್ಸ್ನಾಗ. ಆಮೇಲೆ ಭಾಳ ಕಡೆ ಅದನ್ನ ಫಿಸಿಯೋಥೆರಪಿ ಯೂಸ್ ಮಾಡ್ತಾರೆ. ಆಮೇಲೆ ಈ ಸ್ಟ್ರೆಸ್ ಆದಾಗ ಸೈಕಾಲಜಿಕಲ್ ಕನ್ಸಲ್ಟ್ ಸೈಕೇಟ್ರಿಯೇಟ್ಸ್ ಅವ್ರು ಕೌನ್ಸಿಲಿಂಗ್ ಮಾಡಿ ಅವ್ರ ಸ್ಟ್ರೆಸ್ ಕಡಿಮೆ ಮಾಡೋಂಗ್ ಮಾಡ್ತಾರೆ. ಆ ಟೆಕ್ನಾಲಜಿ ಸೈಕೇಟ್ರಿಯೇಟ್ಸ್ ಭಾಳ ಇಂಪಾರ್ಟೆಂಟ್ ರೋಲ್ ಅದ ಯಾ ಫಿಸಿಯೋಥೆರಪಿ ಇದ್ದಂಗೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕು. ಇದು ನಿಮ್ದು ಫಸ್ಟ್ ಪ್ರಶ್ನೆ ಏನಿತ್ತಂದ್ರೆ, ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ರೋಬೋಟಿಕ್ ಸರ್ಜರೀಸ್ ಇದೆ. ಧ್ರುವ ಅವರ ರೇಡಿಯೋ ಸೆಟ್ ದೂರ ಇಡಬೇಕು. ಹಲೋ ಹಲೋ ಹಲೋ, ಈಗ ಕೇಳಿಸ್ತಾ ಇದೆ ನಿಮ್ಗೆ? ನಮ್ಗಲ್ಲ ಅಂದ್ರೆ ಕ್ಯಾನ್ಸರ್ಗೆ ಅಲ್ಲ, ನೀವು ಬ್ರೆಸ್ಟ್ ಕ್ಯಾನ್ಸರ್, ಲೇಡಿ ಬ್ರೆಸ್ಟ್ ಕ್ಯಾನ್ಸರ್ ಆಗ್ತದೆ, ಸರ್ವಿಕಲ್ ಕ್ಯಾನ್ಸರ್ ಆಗ್ತದೆ, ರೆಸ್ಪಿರೇಟರಿ ಕ್ಯಾನ್ಸರ್ ಗಂಟ್ಸಿಗೆ ಆಗ್ತದೆ, ಪ್ರೊಸ್ಟೇಟ್ ಗ್ಲಾನ್ಸ್ ಕ್ಯಾನ್ಸರ್ ಆಗ್ತದೆ. ಅದಕ್ಕೆ ಫಿಸಿಯೋಥೆರಪಿ ಇಸ್ ವೆರಿ ಗುಡ್ ಫಾರ್ ದಟ್. ಆಗ್ತದಲ್ಲ ಅವಾಗ ಸೈಕಾಲಜಿಕಲ್ ಕನ್ಸಲಿಂಗ್ ಭಾಳ ಬರ್ತದೆ, ಸೈಕೇಟ್ರಿ ಕೌನ್ಸಿಲಿಂಗ್ ಅವ್ರು ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ. ಆಮೇಲೆ ಫಿಸಿಯೋಥೆರಪಿ ಏನದ ವೆಸ್ಟರ್ನ್ ಕಂಟ್ರಿ ರೋಬೋಟಿಕ್ ಮಷಿನ್ ಮಾಡ್ಬಿಡ್ತದೆ, ಆ ಟೆಕ್ನಾಲಜಿ ನಮ್ ಇಂಡಿಯಾದಾಗ ಏನಿವೆ ಅದೇ ಸ್ವಲ್ಪ ಕೇಳಿಸ್ಕೊಳ್ರಿ. ನಾವು ಹೇಳುದನ್ನ ಅದು ವೈಲ್ಡ್ ಫೀಲ್ಡ್ ವೈಲ್ಡ್ ಅದ ಬಹಳ ಫಿಸಿಯೋಥೆರಪಿ ಇದು ಎಲ್ಲಾ ಕಡೆ ಯೂಸ್ ಮಾಡ್ತಾರ. ಧ್ರುವ ಅವರ, ನೀವು ಒಬ್ಬರ ಮಾತಾಡ್ತೀರಿ, ಇನ್ನೊಬ್ರು ಹೇಳುದನ್ನ ಕೇಳ್ಬೇಕು. ಸ್ವಲ್ಪ ರೇಡಿಯೋ ಸೆಟ್ ದೂರ ಇಡ್ರಿ ಮೊದ್ಲು. ಹಲೋ ಪುರಾಣಿಕರ ಹೇಳ್ರಿ. ನಾವು ಎಪ್ಪತ್ತ ಕತೆ ಗದಗ ಜಿಲ್ಲಾದಿಂದ ಮಾತಾಡೋದು, ಸೋಷಿಯಲ್ ವರ್ಕರ್. ಪ್ರಶ್ನೆ ಕೇಳ್ರಿ. ಡಾಕ್ಟರ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಐತಲ್ರಿ, ಕನ್ನಡ ಸರಿಯಾಗಿ ಬರೋದಿಲ್ಲ. ಹೌದು, ಮತ್ತದು ಪ್ರಾಬ್ಲಮ್ ಆಗತ್ತೆ ಕೇಳೋರಿಗೆ. ಈಗ ನಿಮ್ಗೆ ಅರ್ಥ ಆಗೇದಿಲ್ಲ ನಾವು ಅವ್ರೇನು ಮಾತಾಡಿದ್ದು, ನಾ ಮತ್ತೆ ಹೇಳಿದ್ದು. ಬಟ್ ನಾಲೆಜ್ ಇಲ್ದವ್ರಿಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ. ಎಲ್ಲಾರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತದ ವಿರೂಪಾಕ್ಷಪ್ಪ, ಕಾಲ ಬಹಳ ಬದಲಾಗದ, ಎಲ್ಲಾರು ತಿಳ್ಕೋತಾರ. ಪ್ರಶ್ನೆ ಏನಾದ್ರೂ ಅದ? ಡಾಕ್ಟರ್ ನಿಮ್ ಸರ್ವಿಸ್ ಒಳಗ ಅಲ್ಲ, ನಿಮ್ ಪ್ರಶ್ನೆ ಏನಾದ್ರೂ ಅದ? ಡಾಕ್ಟರ್ ಹೇಳಿ. ನಿಮ್ ಸರ್ವಿಸ್ ಒಳಗ ಇಷ್ಟೆಲ್ಲಾ ಪರೀಕ್ಷೆ ಮಾಡಿ ಇಷ್ಟೆಲ್ಲ ಟೆಸ್ಟ್ ಮಾಡಿರಲ್ಲ, ನಿಮ್ ಸರ್ವಿಸ್ ನಾಗ ಎಲ್ಲಾ ಸ್ವಚ್ಛ ಆಗಿದ್ ಒಂದ ರೈತ ಅಂದ್ರೆ ಉದಾಹರಣೆ ಬಾಳ ಇದಾವ್ರಿ. ಒಂದ್ ಯಾಕೆ ಬಾಳ ಬಾಳ ಪೇಷಂಟ್ಸ್ ಇದಾವ ನಮ್ ಕಡೆ. ಮತ್ತೆ ಏನಂದ್ರಿ? ಒಳ್ಳೆ ಕ್ಯಾನ್ಸರ್ ಆಗಿಲ್ಲ ಅವ್ರಿಗೆ ನೋಡಿ. ಒಳ್ಳೆ ಕ್ಯಾನ್ಸರ್ ಆಗುದು, ಕ್ಯಾನ್ಸರ್ ಯಾಕೆ ಆಗ್ತದೆ ಅದರದ ಕಾರಣ ತುಂಬಾ ಬೇರೆ ಬೇರೆ ಇದಾವ. ಸೊ ಕ್ಯಾನ್ಸರ್ ಲಿಂತ ಬಂದಿದ್ದ ಅಡ್ಡ ಪರಿಣಾಮಗಳಲ್ಲಿ ಆ ಕಾಂಪ್ಲಿಕೇಶನ್ಸ್ ಈಗ ನಾವು ಫಿಸಿಯೋಥೆರಪಿ ಲಿಂತ ಹೆಂಗ್ ಅದ್ ಕಡಿಮೆ ಮಾಡಬಹುದು, ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಆಮೇಲೆ ಇಂತ ತುಂಬಾ ಟೆಸ್ಟ್ ಮಾಡಿ ಚೆಕ್ ಮಾಡ್ತಿರಲ್ಲ ಅದಕ್ಕೆ ಸ್ವಚ್ಛವಾಗಿ ಅವ ಅವ ಅಂತ ಹೇಳಿದ್ರು. ಹಲೋ ಹಲೋ ಕೇಳ್ರಿ ಮಂಜುನಾಥ್ ಪ್ರಶ್ನೆ. ತಡೆಗಟ್ಟುವುದಲ್ಲ, ಕ್ಯಾನ್ಸರ್ ರೋಗಿಗಳಿಗೆ ಫಿಸಿಯೋಥೆರಪಿ ಸಹಾಯದಿಂದ ಅವರು ನಾರ್ಮಲ್ ಜೀವನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನೋಡಿ, ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ ನಂತರ ನಾನು ಅದ ಹೇಳಿದೆ ಫಸ್ಟ್ ಸ್ಟಾರ್ಟ್ ಮಾಡೋ ಟೈಮಿಗೆ. ಇದರಲ್ಲಿ ಕಂಡು ಬರುವ ತುಂಬ ಅಡ್ಡ ಪರಿಣಾಮಗಳು ಏನಿರ್ತಾವಲ್ಲ, ಅಂದರೆ ನೋವು ಇರುತ್ತೆ, ಆಯಾಸ, ಆಮೇಲೆ ದುರ್ಬಲ, ಆಮೇಲೆ ಟೈಟ್ನೆಸ್ ಅಂತ ಇರುತ್ತೆ. ಸೊ ಇಂಥವೆಲ್ಲ ಏನು ಸೈಡ್ ಇಫೆಕ್ಟ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಬರ್ತಾವಲ್ಲ, ಇದರ್ಲಿಂತ ಏನಾಗುತ್ತೆ, ಒಂದು ಪೇಷಂಟಿಗೆ ವಾಪಸ್ ತಮ್ಮ ಜೀವನ ಶೈಲಿನಲ್ಲಿ ಜಾಯಿನ್ ಆಗ, ಅಂದರೆ ತಮ್ಮ ರುಟೀನ್ನಲ್ಲಿ ಜಾಯಿನ್ ಆಗೋದು ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡುತ್ತೆ. ಸೊ ಕ್ಯಾನ್ಸರಿಂದ ಟ್ರೀಟ್ಮೆಂಟ್ ಅವ್ರದ್ದು ಆಗಿರ್ತದೆ, ಮೆಡಿಕಲ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಿರ್ತದೆ, ಬಟ್ ಇದು ಸೈಡ್ ಇಫೆಕ್ಟ್ಸ್ನಲ್ಲಿ ನಂತರ ಮತ್ತು ತಮ್ಮ ರುಟೀನಿಗೆ ಬೇಗ ಬರಲಿಕ್ಕೆ ಐತಲ್ಲ, ಅದು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಂಥ ಪ್ರಾಬ್ಲಮ್ಸಿಗೆ ಪ್ರಿವೆಂಟ್ ಮಾಡಲಿಕ್ಕೆ, ಅಂಥ ಪ್ರಾಬ್ಲಮ್ಸಿಗೆ ಸ್ಟಾಪ್ ಮಾಡಲಿಕ್ಕೆ ಫಿಸಿಯೋಥೆರಪಿ ನಾವು ಕೊಡ್ತೀವಿ. ಸೊ ಅದು ಫಿಸಿಯೋಥೆರಪಿ ಎಕ್ಸಸೈಸಸ್ ಲಿಂತರ ಮತ್ತು ಕೌನ್ಸಿಲಿಂಗ್ ಲಿಂತರ ಅದು ಇದೆಲ್ಲ ಪ್ರಾಬ್ಲಮ್ಸಿಗೆ ನಾವು ಕಡಿಮೆ ಮಾಡ್ಬೋದು. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ. ನಾವು ಬಾಲ್ಕೋಟ್ ಜಿಲ್ಲೆ ರಬಗಾಯಿ ಹೊನ್ನಟ್ಟಿ ತಾಲೂಕಿಂದ ಪ್ರಕಾಶ್ ಅಂತ ಮಾತಾಡೋದು ಮೇಡಮ್. ಪ್ರಶ್ನೆ ಕೇಳ್ರಿ ಪ್ರಕಾಶ್. ಮೇಡಮ್, ಈಗ ಕ್ಯಾನ್ಸರ್ ಬರೋದಂತರಿ, ಈಗ ವ್ಯಾಕ್ಸಿನೇಷನ್ ನಾವು ಮಕ್ಕಳಿಗೆ ಅದು ಯಾವ ರೀತಿ ಹಾಕಿಸ್ಬೇಕ್ರಿ ಅಂದ್ರೆ ಅದ್ರ ಬಹಳಷ್ಟು ಜನರಿಗೆ ಅದ್ರದ ಅರಿವು ಇರೋದಿಲ್ಲರಿ, ನಮ್ಗೆ ಐತೆ ಅನ್ನೋದು ಗೊತ್ತಿರಂಗಿಲ್ಲರಿ. ಅಂದ್ರೆ ವ್ಯಾಕ್ಸಿನೇಷನ್ ಯಾವ ಟೈಮ್ದಾಗ ಹಾಕಿಸ್ಬೇಕ್ರಿ, ಯಾವ ಅದಾವಣ್ರಿ? ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಶೀತ ಉಂಟ್ರಿ? ವಾ, ಇದು ಆ್ಯಕ್ಚುಲಿ ನೋಡಿ, ಎಲ್ಲ ಕ್ಯಾನ್ಸರಿಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಸ್ವಲ್ಪ ಸರ್ವೈಕಲ್ ಕ್ಯಾನ್ಸರ್ಸ್ ಗರ್ಲ್ಸ್ನಲ್ಲಿ, ಹುಡುಗಿಯರ್ನಲ್ಲಿ ಇದು ಪ್ರಿವೆಂಟ್ ಮಾಡಲಿಕ್ಕೆ ವ್ಯಾಕ್ಸಿನೇಷನ್ ಬಂದಿದೆ. ಎಚ್ ಪಿ ವಿ ವೈರಸ್ ಅದು ವ್ಯಾಕ್ಸಿನೇಷನ್ ಈಗ ನಾವು ಇಂಡಿಯಾನಲ್ಲಿನೂ ಸ್ಟಾರ್ಟ್ ಮಾಡಿದ್ದೀವಿ. ವೆಸ್ಟರ್ನ್ ಪಾಪ್ಯುಲೇಷನ್, ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಭಾಳ ವರ್ಷ ಆಯಿತು ಇದು. ಈಗ ನಾವು ಗೌರ್ಮೆಂಟ್ನಲ್ಲಿನೂ ಅಪೀಲ್ ಮಾಡೀವಿ ಇದಕ್ಕೆ ಫ್ರೀ ಮಾಡಬೇಕಂತ. ಸೊ ಇದು 9 ವರ್ಷಲಿಂತದ 15 ವರ್ಷದಲ್ಲಿ ಸೊ ಇದು ವ್ಯಾಕ್ಸಿನೇಷನ್ ಕೊಡಬೇಕಂತ ಇದು ನಾವು ಈಗ ಡಿಸೈಡ್ ಮಾಡಿದ್ದೀವಿ. ಗೌರ್ಮೆಂಟು ಇದಕ್ಕೆ ಇದು ಒಪ್ತಾ ಇದೆ. ಸೊ ಈ ವಯಸ್ಸಿನಲ್ಲಿ ಹೆಂಗಸರ್ನಲ್ಲಿ ಗರ್ಲ್ಸ್ನಲ್ಲಿ ಇದು ಕೊಟ್ಟರೆ ಸರ್ವೈಕಲ್ ಕ್ಯಾನ್ಸರಿಂದ ಪ್ರಮಾಣ ತುಂಬ ಕಡಿಮೆ ಆಗಬಹುದು. ಹಲೋ ಮಂಜುಳಪ್ಪ, ಮಂಜುಳಾ ಮೇಡಮ್ ಅವ್ರೇನ್ರಿ? ಹೌದು. ನೀವು ದತ್ತಕ್ಕೆ ಪುತ್ರಿ ಇದ್ದಂಗೆ ಎಲ್ಲಾ ಕಾರ್ಯಕ್ರಮದಲ್ಲ. ಧ್ರುವ ಅವ್ರ, ನೀವು ಒಂದ್ ಸ್ವಲ್ಪ ಬೇರೆಯವ್ರು ಹೇಳುದನ್ನು ಕೇಳ್ಬೇಕು. ನಾವು ಧ್ರುವ ಅವ್ರ ಅಂತ ಹೇಳಿಕತ್ತೀವಿ, ನೀವು ಕೇಳಿಸ್ಕೊಳ್ತಾನೆ ಇಲ್ಲ. ಈಗ ಹೇಳಿಕತ್ತೀನಿ. ನೀವು ಮೊದ್ಲು ನಿಮ್ಮ ರೇಡಿಯೋ ಸೆಟ್ ದೂರ ಇಡ್ರಿ. ರೋಬೋಟಿಕ್ ಫಿಸಿಯೋಥೆರಪಿ ಅದ ಫಾರಿನ್ದಾಗ. ಹೌದ್ರಿ, ಇದ ರೋಬೋಟಿಕ್ ಸರ್ಜರೀಸ್, ಇದ ರೋಬೋಟಿಕ್ ಟ್ರೀಟ್ಮೆಂಟ್ ಐತಲ್ಲ, ಇದು ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಇದೆ, ಇಂಡಿಯಾನಲ್ಲಿನೂ ನಮ್ ದೇಶದಲ್ಲಿನೂ ಬರ್ತಾ ಇದೆ. ಈಗ ಎಲ್ಲಾ ಕಡೆ ಇಲ್ಲ, ಎಲ್ಲಾ ಕಡೆ ಇಲ್ಲ. ಆಮೇಲೆ ಮೇಡಮ್ ಅವರ ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ ಅದ. ಹೌದ್ರಿ, ನಿಮ್ಮಲ್ಲೂ ಸೈಕಿಯಾಟ್ರಿಕ್? ಹೌದ್ರಿ, ನಮ್ ಕಡೆನೂ ಅದ ಸೈಕಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅದು ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ ಆ ಡಿಪಾರ್ಟ್ಮೆಂಟ್ ನೀವು ಹೋಗ್ಬಹುದು. ಫಿಸಿಯೋಥೆರಪಿ ನೋಡಿ ತುಂಬಾ ಕಾಯಿಲೆಗಳಿಗೂ ನಾವು ಯೂಸ್ ಮಾಡಬಹುದು, ಬಟ್ ಇವತ್ತಿನ ಟಾಪಿಕ್ ಕ್ಯಾನ್ಸರ್ ಅಂತಿದೆ ಅಲ್ಲ, ಸೊ ಇದರಲ್ಲೇನು ಫಿಸಿಯೋಥೆರಪಿಯಿಂದ ಪ್ರಮುಖ ರೋಲ್ ಇದೆ ಅಂತ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಿಫೋರ್, ಡ್ಯೂರಿಂಗ್ ಅಂಡ್ ಆಫ್ಟರ್. Yes, yes, madam. Huh? Yes. Thank you for giving your answer. Thank you, madam. Thank you. Hello. Hello. Namaste. Namaskar. ನಾವು ಜಮಖಂಡಿ ತಾಲೂಕ್ ಚೆಕ್ ಪಡಿಸಲಿಂದ ರೀ. ನಿಮ್ ಪ್ರಶ್ನೆ, ನಿಮ್ ಹೆಸರು? ನಮ್ದು ರಮೇಶ್ ಕಂಕನವಾಡಿ ರೀ. ಹಾ, ಪ್ರಶ್ನೆ ಕೇಳ್ರಿ. ಅಂದ್ರೆ ಕ್ಯಾನ್ಸರ್ ಬರುವ ಮುನ್ಸೂಚನೆಗಳು ಏನ್ರಿ ಮೇಡಮ್ ಅವರು? ಕ್ಯಾನ್ಸರ್ ಬರುವ ಮುನ್ಸೂಚನೆಗಳು ಅಂತ. ಓಕೆ, ಸೈನ್ಸ್, ಸಿಂಪ್ಟಮ್ಸ್. ಅದೇ ನೋಡಿ, ಬೇರೆ ಬೇರೆ ಕ್ಯಾನ್ಸರಿಗೆ ಬೇರೆ ಬೇರೆ ಸೈನ್ಸ್ ಇರ್ತಾವ. ಸೊ ಎಸ್ಪೆಷಲಿ ಈಗ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೈತಲ್ಲ, ತುಂಬ ಜಾಸ್ತಿ ಇದೆ. ಸೊ ಇದರಲ್ಲಿ ಗಂಟು ಕಾಣಿಸ್ಬರುತ್ತೆ. ಸೊ ಇಲ್ಲಾಂದ್ರೆ ಭಾಳ ಸುಸ್ತಾಗೋದು, ಮನೆಯೆಲ್ಲ ಕೆಲಸ ಇಷ್ಟು ದಿವಸ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೆ, ಈಗ ಅವ್ರಿಗೆ ಸುಸ್ತಾಗೋದಾಗ್ತದೆ. ಆಮೇಲೆ ಒಂಥರ ನೋವಿರುತ್ತೆ ಎದೆಯಲ್ಲಿ. ಸೊ ಈ ಥರ ಸ್ವಲ್ಪ ಸಿಂಪ್ಟಮ್ಸ್ ಐತೆಲ್ಲ ಕಂಡು ಬರ್ಬೋದು. ಸೊ ಇದಕ್ಕೆ ಇಗ್ನೋರ್ ಮಾಡಬಾರ್ದು. ಇಂಥದ್ದು ಏನಾರ ಗಂಟು ಅವ್ರಿಗೆ ಕಂಡು ಬಂದರು, ಇಮ್ಮಿಡಿಯೇಟ್ಲಿ ನಿಯರ್ ಬೈ ಡಾಕ್ಟರಿಗೆ ಅವ್ರು ವಿಸಿಟ್ ಮಾಡಬೇಕು. ಆಮೇಲೆ ಮೌತ್ ಕ್ಯಾನ್ಸರ್ಸ್ ಎಲ್ಲ ಇರ್ತದಲ್ಲೇ, ಆವಾಗೂ ಅಲ್ಸರ್ಸ್ ಬಾಯಿನಲ್ಲಿ ಪದೇ ಪದೇ ಪದೇ ಅಲ್ಸರ್ಸ್ ಆಗ್ತಾವೆ. ಬಟ್ ಅದು ಟ್ರೀಟ್ ಯಾವ ಥರ ಟ್ರೀಟ್ಮೆಂಟಿಗೂ ಅದು ಕೆಲಸ ಮಾಡೋದಿಲ್ಲ. ಆಮೇಲೆ ಸ್ಮೆಲ್ ಬರೋದು ಮೌತ್ನಲ್ಲಿ. ಸೊ ಈ ಥರ ಸ್ವಲ್ಪ ಸಿಂಪ್ಟಮ್ಸ್ ಐತೆಲ್ಲ ಕಂಡು ಬರ್ತಾವೆ. ಹಿಂಗಿದ್ರೆ ಇಮ್ಮಿಡಿಯೇಟ್ಲಿ ಹೋಗಿ ಡಾಕ್ಟರಿಗೆ ತೋರಿಸ್ಬೇಕು. ಸೊ ಬೇರೆ ಬೇರೆ ಕ್ಯಾನ್ಸರ್ಸ್ನಲ್ಲಿ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ತಾವೆ ಸರ್. ಸೊ ಹಿಂಗೆ ನಿಮ್ಗೆ ಏನು ನಾರ್ಮಲ್ ಅನ್ನಿಸ್ತಾ ಇಲ್ಲ ಅಂದರೆ ನೀವು ಇಮ್ಮಿಡಿಯೇಟ್ಲಿ ಡಾಕ್ಟರಿಗೆ ಕನ್ಸಲ್ಟ್ ಮಾಡ್ಕೋಬೇಕು. ಧನ್ಯವಾದ. ಈ ಡಾಕ್ಟರ್ ಸಲೀಂ ಅವರ, ಅಂದರೆ ಬಹಳಷ್ಟು ನಮ್ಮ ಕೇಳುಗರಿಗೆ ಇದು ಒಂದು ಫಿಸಿಯೋಥೆರಪಿ, ಇದು ಒಂದು ವಿಭಾಗ ಇದೆ, ಇದರಿಂದ ಕೂಡ ನಾವು ಸಾಕಷ್ಟು ಅನುಕೂಲತೆಗಳನ್ನು ಪಡ್ಕೊಳ್ಬಹುದು. ನಮ್ಮ ದೈಹಿಕ ಸಮಸ್ಯೆಗಳಿಗಾಗಲಿ ಮಾನಸಿಕ ಸಮಸ್ಯೆಗಳಿಗಾಗಲಿ ಏನಾದರೂ ತೊಂದರೆ ಆದಾಗ ನಾವು ಫಿಸಿಯೋಥೆರಪಿ ಸಹಾಯ ಪಡಿಬಹುದು ಅನ್ನೋದು ಬಹಳಷ್ಟು ಜನಕ್ಕೆ ಮಾಹಿತಿ ಇಲ್ಲ. ಹೇಗೆ ಮಾಹಿತಿಯನ್ನು ತಾವು ಕೊಡಲಿಕ್ಕೆ ಇಷ್ಟಪಡ್ತೀರಿ? ನೋಡಿ ಮ್ಯಾಮ್, ಆ್ಯಕ್ಚುಲಿ ಫಿಸಿಯೋಥೆರಪಿ ಮೊದಲಿಗಿಂತ ಈಗ ಅದರ ಮಾಹಿತಿ ಭಾಳ ಇದೆ. ಈಗ ಒಂದು 10 ವರ್ಷ ಹಿಂದೆ ನೀವು ಹೋದರೆ ಅದರದ್ದು ಮಾಹಿತಿ ಅಷ್ಟು ಇದ್ದಿದ್ದಿಲ್ಲ. ಬಟ್ ಈಗ ಎಲ್ಲ ಡಾಕ್ಟರ್ಸು ಫಿಸಿಯೋಥೆರಪಿಗೆ ರೆಫರ್ ಮಾಡ್ತಾರೆ. ಸೊ ಇಮ್ಮಿಡಿಯೇಟ್ಲಿ ಪೋಸ್ಟ್ ಸರ್ಜರಿ ಫಿಸಿಯೋಥೆರಪಿ ಇದೆ. ಆಮೇಲೆ ಇಂಥ ಕಾಯಿಲೆಗಳು ಕ್ಯಾನ್ಸರ್ನಲ್ಲಿನೂ ಫಿಸಿಯೋಥೆರಪಿ ಅದು ಹೆಂಗೆ ಇಂಪಾರ್ಟೆಂಟ್ ಆಗ್ತಾ ಇದೆ ಈಗ ಡಾಕ್ಟರ್ಸಿಗೂ ಎಲ್ಲ ಮಾಹಿತಿ ಬಂದಿದೆ. ಸೊ ಅವ್ರು ತಮ್ಮ ಪೇಷಂಟ್ಸಿಗೆಲ್ಲ ಇಮ್ಮಿಡಿಯೇಟ್ ಫಸ್ಟ್ ಲೈನ್ ಅವ್ರದ್ದು ಸರ್ಜರಿ ಆದ ತಕ್ಷಣ ಇಲ್ಲಾಂದ್ರೆ ಕೀಮೋಥೆರಪಿ ನಡೆಯೋ ಟೈಮಿಗೂ ಫಿಸಿಯೋಥೆರಪಿಗೆ ರೆಫರ್ ಮಾಡ್ತಾ ಇದ್ದಾರೆ. ಆಮೇಲೆ ಫಿಸಿಯೋಥೆರಪಿನಲ್ಲಿ ಬೇರೆ ಬೇರೆ ವಿಭಾಗ ಇದೆ ನಮ್ಮದು. ಈಗ ಫಿಸಿಯೋಥೆರಪಿನಲ್ಲಿ ಅಂದರೆ ಆರ್ಥೋಪೆಡಿಕ್ಸ್ ಫಿಸಿಯೋಥೆರಪಿ, ನ್ಯೂರೋ ಫಿಸಿಯೋಥೆರಪಿ, ಆಮೇಲೆ ಹಿರಿಯ ನಾಗರಿಕನಲ್ಲಿ ಫಿಸಿಯೋಥೆರಪಿ, ಪೀಡಿಯಾಟ್ರಿಕ್ಸ್ ಸಣ್ಣ ಮಕ್ಕಳಿನಲ್ಲಿ ಫಿಸಿಯೋಥೆರಪಿ, ರೆಸ್ಪಿರೇಟ್ರಿ ಮತ್ತು ಕಾರ್ಡಿಯಾಕ್ ಪ್ರಾಬ್ಲಮ್ಸ್ನಲ್ಲಿ ಫಿಸಿಯೋಥೆರಪಿ, ಇಂಥ ಬೇರೆ ಬೇರೆ ವಿಭಾಗ ಇದೆ. ಸೊ ನಮ್ಮ SDMನಲ್ಲಿ ಇದೆಲ್ಲ ವಿಭಾಗ ಇದೆ. ಸೊ ಡಾಕ್ಟರ್ಸ್ ಯೂಶ್ವಲಿ ಟ್ರೀಟ್ಮೆಂಟ್ ಆದಮೇಲೆ ಕ್ಯಾನ್ಸರಿಂದ ಇಲ್ಲಾಂದ್ರೆ ಬೇರೆ ಯಾವುದು ಪ್ರಾಬ್ಲಮ್ಸ್ ಅದರ ಒಳಗೂ ಫಿಸಿಯೋಥೆರಪಿಗೆ ಅವ್ರು ಇಮಿಡಿಯೇಟ್ಲಿ ರೆಫರ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಫಿಸಿಯೋಥೆರಪಿ ವಿಭಾಗಗಳು ಇರೋದ್ರಿಂದ ಆಯಾ ರೋಗಗಳು ಯಾವ್ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿರ್ತದೆ ಆ ರೋಗಿಗಳು ತಮ್ಮ ಚಿಕಿತ್ಸೆಯ ನಂತರ ಫಿಸಿಯೋಥೆರಪಿಸ್ಟ್ಗಳ ಸಹಾಯದಿಂದ ತಮ್ಮ ನಿತ್ಯ ಜೀವನವನ್ನು ಬಹಳ ಸುಲಭವಾಗಿ ಮಾಡಬಹುದು ಅಂತ ಹೇಳ್ತೀರಿ. ಎಸ್. ಹಲೋ. ಹಲೋ ಡಾಕ್ಟರ್, ನಾವು ಇನ್ನೊಂದು ಪ್ರಶ್ನೆ ಕೇಳಬೇಕು. ಈಗ ಕಾರ್ಡಿಯಾಕ್ ಫಿಸಿಯೋಥೆರಪಿ, ಆಮೇಲೆ ನ್ಯೂರೋ ಸರ್ಜರಿ, ಆರ್ಥೋಪೆಡಿಕ್ ಸರ್ಜರಿಗೆ ಬೇರೆ ಬೇರೆ ಟೈಪ್ಸ್ ಇರ್ತಾವ, ಎಲ್ಲದಕ್ಕೂ ಒಂದೋ ಪ್ರೊಸೀಜರ್ ಫಾಲೋ ಮಾಡಿಬಿಡ್ತೀರೋ? ಬೇರೆ ಬೇರೆ ಟೈಪ್ಸ್ ಆಫ್ ಪ್ರೊಸೀಜರ್ಸ್ ಇರ್ತಾವ? ಬೇರೆ ಬೇರೆ ಕಂಡೀಷನ್ಸ್ ಗೆ ಬೇರೆ ಬೇರೆ ಫಿಸಿಯೋಥೆರಪಿ ಬೇಕಾಗ್ತದೆ. ಅದೇ ಅದೇ ಬೇಕಾಯ್ತು ನನಗೆ, ಅದಕ್ಕಂತಂದ್ರೆ ವಿಭಾಗ ಬೇರೆ ಬೇರೆ ಇದಾವ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಡಾಕ್ಟ್ರೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಾ, ಯಾರು ಮಾತಾಡೋದು? ಈಗ ಡಾಕ್ಟರ್ ಸಲೀಮ್ ಅವರೇ, ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ತೊಂದರೆಯ ನಂತರ ಎಷ್ಟು ದಿನಗಳ ಕಾಲ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬೇಕಾಗ್ತದೆ ಅಂತ ಹೇಳ್ತೀರಿ? ನೋಡಿ ಮ್ಯಾಮ್, ಅದೇ ಇಮ್ಮಿಡಿಯೇಟ್ ರೆಫರೆನ್ಸ್ ಬಂದರೆ ಡಾಕ್ಟರ್ ಕಡೆಯಿಂದ 4-6 ವಾರದಲ್ಲಿನೂ ಪೇಷಂಟ್ ಇಮ್ಮಿಡಿಯೇಟ್ಲಿ ತಮ್ಮ ರುಟೀನಿಗೆ ಜಾಯಿನ್ ಆಗ್ಬೋದು. ಎಷ್ಟು ಲೇಟಾಗಿ ಬರ್ತಾರಲ್ಲ, ಸೊ ಅದು ಅಷ್ಟು ಟ್ರೀಟ್ಮೆಂಟ್ ಅಷ್ಟು ಜಾಸ್ತಿ ನಡೀತದೆ. ಸೊ ಒಂದೊಂದ್ಸಲ ಇನ್ಫ್ಯಾಕ್ಟ್ ಫಿಸಿಯೋಥೆರಪಿ ಇಮ್ಮಿಡಿಯೇಟ್ಲಿ ಸರ್ಜರಿ ಆದಮೇಲೆ ನಮಗೆ ರೆಫರೆನ್ಸ್ ಬರ್ತದೆ ನಮ್ಮ ಸರ್ಜರಿ ಪೇಷಂಟ್ಸ್ನಲ್ಲಿ. ಸೊ ನಾವು ಇಮಿಡಿಯೇಟ್ಲಿ ಎಕ್ಸಸೈಸಸ್ ಮತ್ತು ಏನೇನು ಅವ್ರಿಗೆ ಅಡ್ವೈಸ್ ಕೊಡೋದಿರ್ತದೆ ಮನೆಯಲ್ಲಿ ಮಾಡು ಹಂಗೆ, ಅಲ್ಲೇನು ಹಾಸ್ಪಿಟಲ್ನಲ್ಲಿ ಇದ್ದು ಮಾಡಬೇಕಂತ ಏನಿಲ್ಲ. ಸೊ ಅವ್ರ ಹೋಮ್ ಎಕ್ಸಸೈಸಸ್ ನಾವೆಲ್ಲ ಹೇಳ್ಕೊಡ್ತೀವಿ. ಸೊ ಒಂದು 4-6 ವಾರದಲ್ಲಿ ಪೇಷಂಟ್ ಬ್ಯಾಕ್ ಟು ಅವ್ರ ರುಟೀನ್ ಬಂದ್ಬಿಡ್ತಾವೆ. ಸೊ ಎಸ್ಪೆಷಲಿ ಫೀಮೇಲ್ಸ್ ಹೆಂಗಸರಿಗಲ್ಲಿ ಏನಾಗ್ತದೆ, ಕಿಚನ್ನಲ್ಲಿ ಕೆಲಸ ಮಾಡೋದಿರ್ತದೆ, ತಮ್ಮ ಮನೆಯ ರುಟೀನ್ ಕೆಲಸ ಮಾಡೋದಿರ್ತದೆ. ಸೊ 4-6 ವೀಕ್ಸ್ನಲ್ಲಿನ ಅವ್ರು ಅದು ಕೆಲಸಕ್ಕೆ ವಾಪಸ್ ಜಾಯಿನ್ ಆಗ್ಬೋದು. ಸಮ್ಟೈಮ್ಸ್ ಏನಾಗ್ತದೆ, ಪೇಷಂಟ್ ಒಂದು ಹೆದರ್ಕಿಲ್ಲ ನಿಂತರ, ಈಗ ನಂದು ಆಪ್ರೇಷನ್ ಆಗಿದೆ, ನನಗೆ ನೋವು ಆಗ್ಬೋದು ಅಂತ ಫಿಸಿಯೋಥೆರಪಿ ಮಾಡುವುದಿಲ್ಲ, ಎಕ್ಸಸೈಸಿಗೆ ಬರುವುದಿಲ್ಲ. ಸೊ ಆಮೇಲೆ ಅದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬಂದು ಟೈಟ್ನೆಸ್ ಆಯ್ತು, ಆಮೇಲೆ ಸ್ವೆಲ್ಲಿಂಗ್ ಬರ್ತದೆ. ಆಮೇಲೆ ಅವ್ರು ಯಾವಾಗ ಡಾಕ್ಟರ್ ಕಡೆ ಹೋಗ್ತಾರಲ್ಲ, ಆವಾಗ ಅವ್ರು ಫಿಸಿಯೋಥೆರಪಿಗೆ ರೆಫರೆನ್ಸ್ ಮಾಡಿದ್ರೆ ಸೊ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿತದೆ. ಹಲೋ ಹಲೋ ಮೇಡಮ್, ನಮಸ್ತೆ, ಯಾರು ಮಾತಾಡೋದು? ಹಾಂ, ಪ್ರಶ್ನೆ ಕೇಳ್ರಿ. ಎಸ್, ಫಿಸಿಯೋಥೆರಪಿ ಯಾವ ಕ್ಯಾನ್ಸರ್ನಲ್ಲಿನೂ ಯೂಸ್ಫುಲ್ ಆಗ್ತದೆ, ಬಟ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಲ್ಲ. ಫಸ್ಟ್ ಬ್ಲಡ್ ಕ್ಯಾನ್ಸರ್ ಇದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ನಡೀತದೆ, ಅದರಲ್ಲಿಂದ ಕಂಡು ಬರೋದು ಸೈಡ್ ಇಫೆಕ್ಟ್ಸ್ ಏನಿರ್ತದಲ್ಲ. ಸೊ ಅದ್ರ ಒಳಗೆ ಫಿಸಿಯೋಥೆರಪಿಯಿಂದ ತುಂಬಾದು. ಈಗ ನಮ್ಮ ಹಾಸ್ಪಿಟಲ್ನಲ್ಲಿನೂ ಹಿಮಾಟಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅಲ್ಲೇ ತುಂಬ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾವೆ. ಸೊ ಅದ್ರದ್ದು ಸೈಡ್ ಇಫೆಕ್ಟ್ಸ್ ಏನಂದರೆ, ಅವ್ರದ್ದು ಆಯಾಸ ಭಾಳ ಇರ್ತದೆ, ಅವ್ರೇನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಿಲ್ಲ, ಎನಿಮಿಯಾ ಇರ್ತದೆ ಅವ್ರಿಗೆ, ರಕ್ತ ಕಡಿಮೆ ಇರುತ್ತೆ, ಆಮೇಲೆ ಅವ್ರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಇರ್ತದೆ, ದುರ್ಬಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದಕ್ಕೆ ನಮಗೆ ಡಾಕ್ಟರ್ ರೆಫರೆನ್ಸ್ ಕೊಡ್ತಾರೆ, ಅವ್ರಿಗೆ ಬೇಗ ಎದ್ದು ನಡೆಸ್ರಿ, ಅವ್ರಿಗೆ ಮೊಬಿಲಿಟಿ ಬೇಗ ತೊಗೊಂಡು ಬರ್ರಿ ಅಂತ. ಸೊ ಇದರಲ್ಲಿ ನಮ್ಮದು ಫಿಸಿಯೋಥೆರಪಿ ರೋಲ್ ಇರುತ್ತೆ. ಎಸ್ ಹಲೋ ಹಲೋ ಡಾಕ್ಟರ್, ನಂದು ಇನ್ನೊಂದು ಪ್ರಶ್ನೆ ಇತ್ತು. ಈ ಫಿಸಿಯೋಥೆರಪಿ ಆದ್ಮೇಲೆ ಯೋಗ ಮಾಡ್ಬೋದಲ್ಲ, ಒಂದು ಎರಡನೇ ದಿವಸ ಸೈಡ್ ಇಫೆಕ್ಟ್ಸ್ ಓವರ್ಕಮ್ ಮಾಡ್ಲಿಕ್ಕೆ ಹೆಂಗ್ ಮಾಡ್ತೀರಿ? ಅವನ್ನ ಸೈಡ್ ಇಫೆಕ್ಟ್ಸ್ ಓವರ್ಕಮ್ ಮಾಡ್ಲಿಕ್ಕೆ, ಫಿಸಿಯೋಥೆರಪಿ ಸೈಡ್ ಇಫೆಕ್ಟ್ಸ್ ಅದ ಅವನ್ನ ಕಡಿಮೆ ಮಾಡ್ಲಿಕ್ಕೆ ಓವರ್ಕಮ್ ಮಾಡ್ಲಿಕ್ಕೆ ಅವ್ರು ಏನ್ ಪ್ರೊಸೀಜರ್ ಫಾಲೋ ಮಾಡ್ತೀರಿ ಡಾಕ್ಟರ್? ನೋಡಿ, ಫಸ್ಟ್ ಅಂದ್ರೆ ಫಿಸಿಯೋಥೆರಪಿ ಬೇರೆ, ಯೋಗ ಬೇರೆ. ಸೊ ಅದು ಯೋಗ ಒಂದು ಡಿಫ್ರೆಂಟ್ ಸೆಪರೇಟ್ ಬ್ರಾಂಚೇ ಇದೆ. ಸೊ ಅದರಲ್ಲಿ ಅದರದ್ದು ಬೇರೆ ಇಂಪಾರ್ಟೆನ್ಸ್ ಇದೆ. ಫಿಸಿಯೋಥೆರಪಿನಲ್ಲಿ ನಾವು ಬೇಸಿಕ್ಲಿ ಏನಂದರೆ ಮೊಬಿಲಿಟಿ, ಮೂವ್ಮೆಂಟ್ಸ್ ಬೇಗ ತೊಗೊಂಡು ಬರ್ತೇವೆ, ಪೇಷಂಟಿನ ನೋವು ಕಡಿಮೆ ಮಾಡ್ತೇವೆ. ಸೊ ಇದರಲ್ಲಿ ಫಿಸಿಯೋಥೆರಪಿಂದ ರೋಲ್ ಇದೆ. ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಬೇಗ ಕೇಳಬೇಕು. ನಾವು ಬೆಳಗಾವಿಯಿಂದ ಮಾತಾಡ್ತಾ ಇದ್ದಿದ್ದು. ಪ್ರಶ್ನೆ ಬೇಕೇಳಿ. ಬ್ರೈನ್ ಕ್ಯಾನ್ಸರ್ ಆದ್ರೆ ಅದೇ ನೋಡಿ, ನಾನು ಏನ್ ಹೇಳ್ತಾ ಇರೋದಂದ್ರೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮೆಡಿಸಿನ್ ಇರ್ತದೆ. ಸೊ ನಿಮ್ ಬ್ರೈನ್ ಟ್ಯೂಮರ್ಸ್ ಇದ್ರೆ, ಬ್ರೈನ್ ಕ್ಯಾನ್ಸರ್ ಏನ್ ಆಗ್ತದಲ್ಲ, ಅದು ನ್ಯೂರಾಲಜಿ ಡಿಪಾರ್ಟ್ಮೆಂಟ್, ನ್ಯೂರೋ ಸರ್ಜರಿ ಅವರು ಮೊದ್ಲೇ ನೋಡ್ಕೊಂತಾರೆ. ಅದರ್ಲಿಂತ ಬರೋದು ಪ್ರಾಬ್ಲಮ್ಸ್, ಲೈಕ್ ಒಂದೊಂದ್ಸಲ ಟ್ಯೂಮರ್ ತೆಗಿಯೋಮುಂದ ಹೆಮಿಪ್ಲಿಜಿ ಅಂದ್ರೆ ಒಂದ್ ಸೈಡ್ ಪಾರ್ಸಿ ಆಗತ್ತೆ, ಇಲ್ಲಾಂದ್ರೆ ಒಂದ್ ಯಾವ್ದಾದ್ರು ಕೈ ಇಲ್ಲಾಂದ್ರೆ ಕಾಲ್ನಲ್ಲಿ ಶಕ್ತಿ ಕಡಿಮೆ ಆಗ್ಬಿಡತ್ತೆ. ಸೊ ಎಸ್ ಎಸ್, ಸೊ ಇದ್ರ ಒಳಗೆ ಇದೆಲ್ಲ ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಮತ್ತ ಅದು ಪಾರ್ಟಿಗೆ ಕೆಲಸ ಮಾಡಿಸೋದು, ಪೇಷಂಟಿಗೆ ನಡೆಸೋದು, ಅದು ಶಕ್ತಿ ಹೋಗಿದ ಮಸಲ್ಸ್ನಲ್ಲಿ ವಾಪಸ್ ಶಕ್ತಿ ತೊಗೊಂಡು ಬರೋದು, ಅದು ಮೂವ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು, ಅದರಲ್ಲಿ ಫಿಸಿಯೋಥೆರಪಿಯಿಂದ ಭಾಳ ಇಂಪಾರ್ಟೆಂಟ್ ರೋಲ್. ಆಮೇಲೆ ಇದು ನಡೀತಾ ಇದೆ, ಇವನ್ ನಮ್ಮ ಹಾಸ್ಪಿಟಲ್ನಲ್ಲಿನೂ ಭಾಳಷ್ಟು ಬ್ರೈನ್ ಟ್ಯೂಮರ್ ಪೇಷಂಟ್ಸ್ ಇರ್ತಾವೆ. ಸೊ ಅದು ಸರ್ಜರಿ ಆದಮೇಲೆ ಅವ್ರಿಗೆ ನಾವು ವಾಪಸ್ ಸರ್ಜರಿ ಆಗಲಿಲ್ಲ ರೀ, ಆಮೇಲೆ ರೇಡಿಯೇಷನ್ ಕೊಟ್ಟರು, ರೇಡಿಯೇಷನ್ ವರ್ಕ್ ಆಗಲಿಲ್ಲ, ಅವ್ರು ಬೆಡ್ ರಿಡನ್ ಅದಾರ, ಅವ್ರಿಗೆ ಮಾಡಿಸ್ಬೋದಾ? ಹಾಂ, ಬೆಡ್ ರಿಡನ್ನಲ್ಲಿ ಅದ್ರದ್ದು ಬೆಡ್ ರಿಡನ್ ಸೈಡ್ ಇಫೆಕ್ಟ್ಸ್ ಬೇರೆನೇ ಇರ್ತಾವೆ. ಸೊ ಪೇಷಂಟ್ ಬೆಡ್ ರಿಡನ್ ಇರ್ತದೆ ಅಂದ್ರೆ ಕೈ ಕಾಲ್ ಮೂವ್ಮೆಂಟ್ಸ್ ಇಲ್ಲ, ಸೊ ಅದರ್ಲಿಂದ ಪ್ರೆಷರ್ ಸೋರ್ಸ್ ಎಲ್ಲ ಆಗ್ತದೆ, ಇನ್ನು ಸ್ವಲ್ಪ ಮಸಲ್ ವೀಕ್ನೆಸ್ ಆಗಿರ್ತದೆ. ಸೊ ಫಿಟ್ನೆಸ್ ಎಲ್ಲ ಕಡಿಮೆ, ಫಂಕ್ಷನಲ್ ಕೆಪಾಸಿಟಿ ಎಲ್ಲ ಕಡಿಮೆ ಆಗಿತ್ತು. ಸೊ ಅಂಥದ್ದೊಳಗೆ ನಾವು ಪೇಷಂಟ್ಸಿಗೆ ಮೊಬಿಲಿಟಿ ಕೊಟ್ಟು ಅವ್ರು ಎದ್ದು ಕೂಡಿಸ್ಬೋದು, ಆಮೇಲೆ ತನ್ನಷ್ಟು ತನ್ನ ಏನೇನು ಕೆಲಸ ಮಾಡ್ಕೋಬಹುದು ಅಂತ ಅದರೊಳಗೂ ಫಿಸಿಯೋಥೆರಪಿ ನಾವು ತುಂಬ ಹೆಲ್ಪ್ ಆಗುತ್ತೆ. ಅಂದ್ರೆ ಇಲ್ಲಿ ಫಿಸಿಯೋಥೆರಪಿಸ್ಟ್ ಮನೆಗೆ ಭೇಟಿ ಕೊಟ್ಟು ಮಾಡಬೇಕಾಗ್ತದೆ. ಹೌದು, ಧನ್ಯವಾದಗಳು ಡಾಕ್ಟರ್ ಸಲ್ಮಾ ಬಿಜಾಪುರ್ ಅವರೇ, ತಾವು ಸಾಕಷ್ಟು ಉತ್ತರಗಳನ್ನು ನಮ್ಮ ಕೇಳುಗರಿಗೆ ನೀಡಿದ್ದೀರಿ. ಕ್ಯಾನ್ಸರ್ ನಿರ್ವಹಣೆಯಲ್ಲಿ ಭೌತ ಚಿಕಿತ್ಸೆಯ ಪಾತ್ರ ಈ ವಿಷಯವನ್ನು ಕುರಿತಂತೆ ಡಾಕ್ಟರ್ ಸಲೀಮಾ ಬಿಜಾಪುರ್ ಅವರು ಸೋಮವಾರದಿಂದ ಶನಿವಾರದವರೆಗೆ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0800 247 7839. ಈ ವಾರದ ಪ್ರಶ್ನೆ, ಕ್ಯಾನ್ಸರ್ನ ಅಡ್ಡ ಪರಿಣಾಮಗಳು ಯಾವುವು, ಕ್ಯಾನ್ಸರ್ನ ಅಡ್ಡ ಪರಿಣಾಮಗಳು ಯಾವುವು ಅನ್ನೋದು ಈ ವಾರದ ಪ್ರಶ್ನೆ. ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಕಳಿಸ್ಕೊಡ್ಬೇಕು. SDM ವೈದ್ಯಕೀಯ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರವನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗ್ತದೆ. ಇನ್ನು ಕಳೆದ ವಾರ ಕೇಳಿದ ಪ್ರಶ್ನೆ, ಒಸಡಿನ ರೋಗಕ್ಕೂ ದೇಹದ ಆರೋಗ್ಯಕ್ಕೂ ಸಂಬಂಧ ಇದೇನೋ ಇಲ್ಲವೋ ಅಂತ. ಉತ್ತರ ಹೌದು, ಒಸಡಿನ ರೋಗಕ್ಕೂ ದೇಹದ ಆರೋಗ್ಯಕ್ಕೂ ಸಂಬಂಧ ಇದೆ. ಸರಿಯಾದ ಉತ್ತರವನ್ನು ಬರೆದವರು ಶ್ರೀ